சரதொழில்லா ராமா ராமா கிளியு பஞ்சரதொழில்லா ராமா ராமா பரிதே பஞ்சர வாய்த்துள்ளா ராமா ராமா பரிதே பஞ்சர வாய்த்துள்ளா ராமா ಕೇಳಿ ಎನ್ನ ಮಾತು ಚಿಕ್ಕದೊಂದು ಕಿಳಿಯ ಸಾಕಿ ಅಕ್ಕ ನಾನಿಲ್ಲದ ವೇಳೆ ಬೆಕ್ಕುಕೊಂಡು ಹೋಯಿತಯ್ಯೂ ಅಕ್ಕ ನಾನಿಲ್ಲದ ವೇಳೆ ಬೆಕ್ಕುಕೊಂಡು ಹೋಯಿತಯ್ಯೋ ರಾಮ ರಾಮ ಕಿಳಿಯು ಪಂಜರದೊಳಿಲ್ಲ ರಾಮ ರಾಮ ಮನೆಯಲ್ಲಿ ತುಂಬಿದ ಸಂದಣಿಯಿರಲು ಕಂಬ ಮುರಿದು ಡಿಂಬ ಬಿತ್ತು ಅಂಬರಕ್ಕೆ ಹಾರಿತಯ್ಯೂ ಕಂಬ ಮುರಿದು ಡಿಂಬ ಬಿತ್ತು ಅಂಬರಕ್ಕೆ ಹಾರಿತಯ್ಯೋ ರಾಮ ರಾಮ ಕಿಳಿಯು ಪಂಜರದೊಳಿಲ್ಲ